ವೈಜ್ಞಾನಿಕವಾದಂಥ ಈ ಕೃಷಿ ಪದ್ಧತಿಗಳನ್ನು ರೂಢಿಸೋದಕ್ಕೆ ಇರುವಂಥ ಒಂದು ಸರ್ಕಾರದ ಒಂದು ಸಂಸ್ಥೆ ಅಂತಲೇ ಹೇಳಬಹುದು. ಮತ್ತೆ ಶಿಕ್ಷಣವನ್ನು ಕೂಡ ಅದು ಕೊಡುತ್ತೆ, ವಿಸ್ತರಣೆಯಲ್ಲೂ ಕೂಡ ತೊಡಗಿರುತ್ತೆ. ತಾವು ಈ ಜೀವಾಮೃತದ ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಸಂಶೋಧನೆಯನ್ನ ಮಾಡಿದರೆ ಅಂತ ಗೊತ್ತಾಯಿತು. ಈ ಜೀವಾಮೃತದ ಹಿಂದಿರುವಂತಹ ವೈಜ್ಞಾನಿಕ ಅಂಶಗಳೇನು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡಬೇಕು. ಬಹಳಷ್ಟು ಜನ ಇವತ್ತು ರೈತರು ಈ ಜೀವಾಮೃತವನ್ನು ಹೇಗೆ ತಯಾರಿಸುವಂತಹದ್ದು, ವೈಜ್ಞಾನಿಕವಾಗಿ ಹೇಗೆ ತಯಾರಿಸ್ಕೋಬಹುದು, ಇದರಲ್ಲಿರುವಂತಹ ಒಂದು ಪೋಷಕಾಂಶಗಳೇನು, ಇದರಿಂದ ಆಗುವಂತಹ ಅನುಕೂಲಗಳೇನು, ಇದ್ರ ಬಗ್ಗೆ ಬಹಳ ಉತ್ಸುಕರಾಗಿದ್ದಾರೆ. ಆದ್ದರಿಂದ ಈ ಒಂದು ವಿಚಾರದ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಜೀವಾಮೃತದ ಒಂದು ಪರಿಚಯವನ್ನು ಮಾಡಿಕೊಡ್ತೀರ, ಸಾಮಾನ್ಯ ಪರಿಚಯವನ್ನು. ನಾನು ಒಂದು ಋಗ್ವೇದದ ಒಂದು ಶ್ಲೋಕ ಹೇಳೋಕೆ ಇಷ್ಟಪಡ್ತೀನಿ, ಜೀವೋ ಜೀವಿಸ್ಯ ಜೀವಿತ ಅಂತ. ಅಂದ್ರೆ ಜೀವಿಯಿಂದಲೇ ಜೀವಿ ವೃದ್ಧಿ ಆಗುವುದು ಅಂತ ಅರ್ಥ. ಇದು ನಮ್ಮ ಒಂದು ಸಾವಯವ ಕೃಷಿಯ ಮೂಲ ತತ್ವ. ಈ ಸಾವಯವ ಕೃಷಿಯ ಮೂಲ ತತ್ವನ ಬೇರೆ ಬೇರೆ ರೀತಿ ಅಳವಡಿಸಲಿಕ್ಕೆ ಅವಕಾಶಗಳಿದೆ. ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಅಥವಾ ಹುಳು ಗೊಬ್ಬರ ಆಗ್ಬೋದು, ಅಥವಾ ಎಲೆ ಗೊಬ್ಬರ ಆಗ್ಬೋದು, ಬೇರೆ ಬೇರೆ ರೀತಿ ಅಳವಡಿಸಲಿಕ್ಕೆ ಅವಕಾಶ ಇದೆ. ಆ ಥರದ ಒಂದು ಅವಕಾಶ ಜೀವಾಮೃತ. ಜೀವಾಮೃತ ಅಂತ ಅನ್ನೋದು ನಮ್ಮ ದೇಶದಲ್ಲಿ ರೈತರೇ ಆವಿಷ್ಕಾರ ಮಾಡಿರುವಂತಹ ಒಂದು ತಂತ್ರಜ್ಞಾನ. ಆದರೆ ರೈತರು ಈ ಆವಿಷ್ಕಾರ ಮಾಡೋಕ್ಕಿಂತ ಮುಂಚೆ ಸುಮಾರು 2003 ಒಬ್ರು ಮಹಾರಾಷ್ಟ್ರದ ರೈತರು, ವಾಲ್ಮೀಕಿ ಅಯ್ಯಂಗಾರ್ ಅಂತ ಒಬ್ರು, ಅವರು ಅಸ್ಸಾಂದಲ್ಲಿದ್ದಾಗ ಇದನ್ನು ಪ್ರಯೋಗ ಮಾಡಿ ಇದನ್ನ ಜಾರಿಗೆ ತಗೊಂಬಂದ್ರು. ಅದು ಸಾಕಷ್ಟು ಮಾರ್ಪಾಡಾಗ್ಬಿಟ್ಟು ಇವತ್ತು ಜೀವಾಮೃತ ಅಂತ ಜನರ ಬಾಯಲ್ಲಿ ಬಂದ ಪ್ರಚಾರ ಆಗಿದೆ. ಇದಕ್ಕೆ ಜೀವಾಮೃತ ಅನ್ನೋದು ಮುಖ್ಯವಾಗಿ ಒಂದು ದ್ರವ ಸಾರ ಅಂತ ಹೇಳಬಹುದು. ದ್ರವಸಾರ ಅಂದ್ರೆ ಆ ದ್ರವಸಾರದಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಪೋಷಕಾಂಶಗಳು ಇದೆ, ಆದರೆ ಜಾಸ್ತಿ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳಿವೆ. ಆ ಬ್ಯಾಕ್ಟೀರಿಯಾಗಳಿಂದ ನಮ್ಮ ಒಂದು ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗ್ತದೆ. ಅದನ್ನ ನಿರಂತರವಾಗಿ ಉಪಯೋಗ ಮಾಡ್ತಿರೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ಬಿಟ್ಟು ಇಳುವರಿ ಜಾಸ್ತಿ ಆಗ್ತದೆ. ಈಗ ರಸಗೊಬ್ಬರ ಹಾಕಿದಾಗ ಏನಾಗ್ತದೆ ಅಂದ್ರೆ ಪೋಷಕಾಂಶಗಳು ನೇರವಾಗಿ ಲಭ್ಯ ಆಗಿ ತಕ್ಷಣ ನಮಗೆ ಇಳುವರಿ ಜಾಸ್ತಿ ಆಗ್ತದೆ. ಈ ವಿಷಯ ಏನಂತಂದ್ರೆ ಸಾವಯವ ಕೃಷಿಯಲ್ಲಿ ಯಾವುದೇ ಆದರೂ ಸ್ವಲ್ಪ ನಿಧಾನವಾಗಿ ಬೆಳೆ ಉತ್ತೀರ್ಣ ಆಗುವುದು ಮುಖ್ಯ ಇರೋದು. ಈಗ ನಾವು ಸಾವಯವ ಕೃಷಿ ನಾವು ಅಳವಡಿಸಿದಾಗ, ಈ ಜೀವಾಮೃತ ಆಗಲಿ ಬೇರೆ ಬೇರೆ ವಿಧಾನಗಳಲ್ಲಾಗಲಿ ಮಾಡಿದಾಗ ನಾವು ಫಲವತ್ತತೆ ಹೆಚ್ಚು ಮಾಡ್ಕೊಂಡ್ಬಿಟ್ಟು ನಾವು ಇಳುವರಿ ಜಾಸ್ತಿ ಮಾಡ್ಕೊಳ್ಳುವಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರ್ತೀವಿ. ಆ ಉದ್ದೇಶದಲ್ಲಿ ಈ ಜೀವಾಮೃತ ಅನ್ನೋದು ಒಂದು ಮುಖ್ಯ ಸಾಧನ ಅಂತ ಹೇಳ್ತಾರೆ. ಅಂದ್ರೆ ಇದು ದ್ರವರೂಪದ ಸಾರ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ದ್ರವರೂಪದ ಗೊಬ್ಬರ ಅನ್ನೋದನ್ನ ಅಷ್ಟು ಗೊಬ್ಬರ ಅಂತ ಹೇಳಕ್ಕೆ ಬಯಸಲ್ಲ. ಯಾಕೆ ಅಂದ್ರೆ ಗೊಬ್ಬರ ಅಂತಂದ್ರೆ ಪೋಷಕಾಂಶದ ಪ್ರಮಾಣ ಜಾಸ್ತಿ ಇರಬೇಕು, ಆದ್ರೆ ಇದರಲ್ಲಿ ಪೋಷಕಾಂಶದ ಪ್ರಮಾಣ ಬಹಳ ಕಡಿಮೆ ಇದೆ. 0.1% 0.2% ಈ ತರ ಇದೆ. ಹಾಗಾಗಿ ನಾವು 1 ಎಕರೆಗೆ 200 ಲೀಟರ್ನಷ್ಟು ಬಳಸಿದ್ರು ಕೂಡ 1 ಎಕರೆಗೆ 8-10 kg ಸಾರಜನಕ ಮಾತ್ರ ಕೊಡಬಹುದು. ಅದಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ ನಮಗೆ. ಅದಕ್ಕೆ ನೇರವಾದ ಒಂದು ಪರಿಣಾಮದಕ್ಕಿಂತ ಪರೋಕ್ಷವಾದ ಪರಿಣಾಮ ಬಹಳ ಮಹತ್ವದ್ದು ಅಂತ ನನ್ನ ಅಭಿಪ್ರಾಯ. ನೇರವಾದ ಪರಿಣಾಮ ಅಂದ್ರೆ ಏನು ಅಂತ, ಪೋಷಕಾಂಶ ಕೊಡೋದು ಇದೆ, ನಾ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ. ಮುಖ್ಯವಾಗಿ ಅದರಿಂದ ಫಲವತ್ತತೆ ಹೆಚ್ಚಾಗುವುದೇ ಮುಖ್ಯವಾದ ವಿಷಯ ಅನ್ನೋದು ನನ್ನ ಅಭಿಪ್ರಾಯ. ಪರೋಕ್ಷವಾದ ಒಂದು ಉಪಯೋಗಗಳೇ ಜಾಸ್ತಿ. ಅದಕ್ಕಾಗಿ ನಾವು ರೈತರ ಜಮೀನಿನಲ್ಲಿ ನಾವು ಪರೀಕ್ಷೆ ಮಾಡಿದಾಗ 5-3 ವರ್ಷದಿಂದ ಜೀವಾಮೃತ ಉಪಯೋಗ ಮಾಡಿರುವಂತಹ ಜಮೀನಿನಲ್ಲಿ ಫಲವತ್ತತೆ ಹೆಚ್ಚಾಗ್ಬಿಟ್ಟು ಅವ್ರು ಯಾವುದೇ ಗೊಬ್ಬರ ಉಪಯೋಗ ಮಾಡಿದ್ರು ಒಳ್ಳೆ ಇಳುವರಿನೇ ಬರ್ತದ. ಆದ್ರೆ ಇದು ಯಾವಾಗ ಇರ್ತದ ಅಂದ್ರೆ 2-3 ವರ್ಷ ಮಾಡಿದ ನಂತರ ಬರ್ತದ. ಈಗ ಒಂದ್ಸಲ ಇವತ್ತು ಜೀವಾಮೃತ ಇವತ್ತು ಹಾಕ್ಬಿಟ್ಟು ತಕ್ಷಣ ನಮ್ಗೆ ಇಳುವರಿ ಜಾಸ್ತಿ ಬರ್ತದ ಅಂತ ಹೇಳ್ಕೊಳ್ಳೋದು ತಪ್ಪು. ಹಂಗ ಮಾಡೋದು ಆಗಲ್ಲ, ಯಾಕಂದ್ರೆ ಪೋಷಕಾಂಶ ಪ್ರಮಾಣ ಬಹಳ ಕಮ್ಮಿ ಇರುತ್ತೆ. ಕನಿಷ್ಠ ಒಂದು 5 ವರ್ಷ ಆದ್ರೆ 3-5 ವರ್ಷ ನಾವು ಇದನ್ನು ಪ್ರಯೋಗ ಮಾಡಿದ್ರೆ. ಆಮೇಲೆ ಇನ್ನೂ ಒಂದು ಅಭಿಪ್ರಾಯ ಏನಂದ್ರೆ ಜೀವಾಮೃತ ಒಂದು ಉಪಯೋಗ ಮಾಡಿಬಿಟ್ರೆ ಸಾಕು, ಬೇರೆ ಏನು ಉಪಯೋಗ ಮಾಡೋದು ಬೇಡ ಅಂತ ಒಂದು ಅಭಿಪ್ರಾಯ ಇದೆ. ಅದು ತಪ್ಪು. ಯಾಕೆ ಅಂದ್ರೆ ಜೀವಾಮೃತ ಅನ್ನೋದು ಒಂದು ಸಾವಯವ ಪದ್ಧತಿಗಳ ಒಂದು ಸಾಧನ. ಸಾವಯವ ಪದ್ಧತಿ 7-8 ತರದಿದೆ. ನೀವು ಹೇಳಿದ್ರೆ ಹೆಸರೆಲ್ಲ ಗೊಬ್ಬರ ಆಗ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಅವೆಲ್ಲದರ ಜೊತೆಗೆ ಇದು ಒಂದು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಇದು ಒಂದರಿಂದ ಎಲ್ಲಾ ಸಾಧನೆ ಆಗ್ತದೆ ಅಂತ ಹೇಳೋದು ತಪ್ಪಾಗ್ತದೆ. ಆದ್ರೆ ಪ್ರಕೃತಿ ದತ್ತವಾಗಿರುವಂತಹ ಒಂದು ಮುಖ್ಯವಾದ ತಂತ್ರಜ್ಞಾನ ಅಂದ್ರೆ ಈ ಜೀವಾಮೃತ. ಇದರಿಂದ ನಮಗೆ ಸಾಕಷ್ಟು ರೈತರ ಜಮೀನಿನಲ್ಲಿ ನಾನೇ ನೋಡಿರೋ ಹಾಗೆ ಒಳ್ಳೆ ಫಲವತ್ತತೆ ಹೆಚ್ಚಾಗಿದ್ದು ನೋಡಿದೀವಿ. ಒಂದ್ಸಲ ಫಲವತ್ತತೆ ಹೆಚ್ಚಾಗಿದ್ದು ಈ ಜೀವಾಮೃತದಿಂದ ಆಯ್ತು ಅಂದ್ರೆ ಆಮೇಲೆ ತಿರುಗಿ ಯಾವ ಒಂದು ರಸಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ತನ್ನಷ್ಟಾನೆ ಇಳುವರಿ ಜಾಸ್ತಿ ಬರ್ತಾರೆ ಈ ತರ. ಮತ್ತೆ ಇವತ್ತು ಪ್ರಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಆಕಳನ್ನ ಇಟ್ಕೊಂಡು ಆ ಒಂದು ಸಗಣಿ ಮತ್ತೆ ಗಂಜಲದಿಂದ ಸುಮಾರು 20-25 ಎಕರೆ ಅಷ್ಟು ಜಮೀನನ್ನು ನಾವು ನಿರ್ವಹಣೆ ಮಾಡಬಹುದು ಯಾವುದೇ ಪೋಷಕಾಂಶಗಳಿಲ್ಲದಲ್ಲಿ ಅಂತ ಅಂದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದು ನನ್ನ ಅಭಿಪ್ರಾಯದಲ್ಲಿ ನಾನು ಈಗ ಇದೇ ಹೇಳಿದ ಹಾಗೆ ಪೋಷಕಾಂಶದ ಪ್ರಮಾಣ ಕಮ್ಮಿ ಇರೋದ್ರಿಂದ ನಾವು ಪೋಷಕಾಂಶ ನಿರ್ವಹಣೆ ದೃಷ್ಟಿಯಿಂದ 30 ಎಕರೆನ ನಾವು ಮೇಂಟೈನ್ ಮಾಡೋದು ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನಿಸ್ತದೆ ನನಗೆ. ಆದರೆ ಒಂದು ಹಸುವಿನಲ್ಲಿ ಒಂದು ದಿವಸಕ್ಕೆ 4-5 kg ಸಗಣಿ ಬಂದು ಒಂದು 7-8 liter ನಾವು ಗಂಜಲ ಬಂದರೂ ಕೂಡ ನಾವು ಪ್ರತಿ ದಿವಸ ನಾವು ಅದನ್ನು ಜೀವಾಮೃತ ಮಾಡಿದ್ರೂ ಕೂಡ ಜೀವಾಮೃತದಿಂದ ನಮಗೇನು ಫಲವತ್ತತೆ ಹೆಚ್ಚಾಗ್ತದೆ ಅಂತ ಈಗೇನು ಹೇಳಿದ್ನಲ್ಲ, ಅದು 30 ಎಕರೆನಲ್ಲಿ ತಕ್ಷಣ ಹಾಕೋದು ಬಹಳ ಕಷ್ಟ ಆಗ್ತದೆ. ಜೀವಾಮೃತದ ಉದ್ದೇಶ ಫಲವತ್ತತೆ ಹೆಚ್ಚಿಗೆ ಮಾಡೋದು, ಇಳುವರಿ ಹೆಚ್ಚಿಗೆ ಮಾಡೋದಲ್ಲ ಮೊದಲಿದ್ದು ಅಂತ ತಿಳ್ಕೊಳ್ಳೋಣ. 30 ಎಕರೆ ಫಲವತ್ತತೆ ಹೆಚ್ಚಿಗೆ ಮಾಡೋದು ನಾವು ಒಂದು ಹಸುವಿನಿಂದ ನಿಜವಾಗ್ಲೂ ಸ್ವಲ್ಪ ಕಷ್ಟದ ಕೆಲಸ. ಮಣ್ಣಿನ ಆರೋಗ್ಯ ಕಾಪಾಡೋದೇ ಮುಖ್ಯ ಉದ್ದೇಶ ಜೀವಾಮೃತದಲ್ಲಿ. ಅದಕ್ಕೆ ಜೀವಾಮೃತ ಅಂತ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಜೀವ ಕೊಡುವಂತಹ ಒಂದು ಅಮೃತ ಇದು, ಭೂಮಿಗೆ ಜೀವ ಕೊಡುವಂತಹ ಅಮೃತ, ರೈತರ ಅಮೃತ ಅಂತ. ವೈಜ್ಞಾನಿಕ ದೃಷ್ಟಿಯಿಂದ ಹೇಳಿದಾಗ ಕೂಡ ಭೂಮಿ ಅನ್ನೋದು ಬರೀ ಒಂದು ಭೌತಿಕ ವಿಷಯ ಅಲ್ಲ, ಅದು ಜೈವಿಕ. ಆ ಜೈವಿಕ ಅಂಶವನ್ನು ಹೆಚ್ಚಾಗಿ ಜೀವವನ್ನು ತುಂಬುವಂತಹದಕ್ಕೆ ಜೀವಾಮೃತ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಜೀವಾಮೃತದ ಮುಖ್ಯ ವೈಶಿಷ್ಟ್ಯಗಳು ಏನು ಅಂತಾರೆ? ಈಗ ವೈಶಿಷ್ಟ್ಯ ಅಂತಂದ್ರೆ ನಾವು ಸುಲಭವಾಗಿ ರೈತರು ತಮಗೆ ಸಿಗುವಂತಹ ಪರಿಕರಗಳಿಂದ ಯಾವುದೇ ಮಾರ್ಕೆಟ್ನಿಂದ ಡಿಪೆಂಡ್ ಆಗಲ್ದೆ ಯಾವುದೇ ಖರ್ಚಿಲ್ಲದೆ ಮಾಡುವಂತಹ ಒಂದು ಸುಲಭವಾದ ಸಾಧನ ಅಂತ ಇದು. ಇದು ಬಹಳ ಮಹತ್ವದ ವಿಷಯ, ಯಾಕಂದ್ರೆ ಗಂಜಲು ಅಲ್ಲೇ ಇರ್ತದೆ, ಸೆಗಣಿನೂ ಅಲ್ಲೇ ಇರ್ತದೆ. ಅವ್ರು ಮಾಡ್ಬೇಕಾದೇನೆಂದ್ರೆ ಗಂಜಲು ಸೆಗಣಿ ಅದ್ರ ಜೊತೆಗೆ ಒಂದಿಷ್ಟು ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು ಅಥವಾ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯದ ಹಿಟ್ಟು ಸೇರಿಸ್ಬಿಟ್ಟು ನೀರಿನಲ್ಲಿ ಕಲಸೋದು ಅಷ್ಟೇ ಕೆಲಸ ಇರೋದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರೈತರು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನ್ ಹಾಕ್ಬೇಕು ಏನ್ ಹಾಕಬಾರ್ದು, ಎಷ್ಟು ದಿವಸ ಮಾಡ್ಬೇಕು ಎಷ್ಟು ದಿವಸ ಮಾಡಬಾರ್ದು, ಬಳಸ್ಬೇಕು, ಈ ವಿಷಯನ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಜನರಿಗೆ. ನಾವು ವೈಜ್ಞಾನಿಕ ದೃಷ್ಟಿಯಿಂದ ಈ ಸಂಶೋಧನೆ ಮಾಡಿ ನೋಡಿದಾಗ ಫಲಿತಾಂಶ ಬಂದಿದೆ. ಬರೀ ನಮ್ಮ ಪ್ರಯೋಗಾಲಯದಲ್ಲಿ ಮಾಡಿದ ಫಲಿತಾಂಶ ಅಲ್ಲ, ಇದನ್ನ ರೈತರ ತಾಕಿನಲ್ಲೂ ನಾವು ಫಲಿತಾಂಶ ನೋಡಿದ್ದೀವಿ. ನೀವೇ ತಯಾರಿಸಿ? ನಾವೇ ತಯಾರಿಸಿ ಅವ್ರಿಗೆ ಅಪ್ಲೈ ಮಾಡಿ ನಾವು ನೋಡಿದ್ವಿ, ಅದರಿಂದ ಫಲವತ್ತತೆ ಹೆಚ್ಚಾಗಿದ್ದು ಎಷ್ಟು ಅಂತ ನೋಡಿದ್ವಿ. ಇದೆಲ್ಲ ಅಂಶ ಗಮನಿಸಿದಾಗಿ ನಾವು ನೋಡಿದಾಗ ವೈಜ್ಞಾನಿಕ ದೃಷ್ಟಿಯಿಂದ ಜೀವಾಮೃತ ತಯಾರು ಮಾಡೋ ಪದ್ಧತಿ ಏನಪ್ಪಾ ಅಂದ್ರೆ, ಸುಮಾರು 200 liter ನೀರಿಗೆ 1-10 kg ಹಸಿ ಸಗಣಿ, ಹಸಿ ಸಗಣಿ ಇರಬೇಕು, ಒಣಗಿ ಸಗಣಿ ಅಲ್ಲ, ಹಸಿ ಸಗಣಿ 10 kg ಹಸಿ ಸಗಣಿ, 15 liter ನಷ್ಟು ಗಂಜಲ, 15 liter, ಇದ್ರ ಜೊತೆಗೆ 5-6 kg ಅಷ್ಟು ಬೆಲ್ಲ, ಆಮೇಲೆ 1-2 kg ಅಷ್ಟು ದ್ವಿದಳ ಧಾನ್ಯದ ಹಿಟ್ಟು, ಇಷ್ಟನ್ನೆಲ್ಲ ಮಿಶ್ರಣ ಮಾಡಿ 5-7 days ಅದನ್ನ ನಾವು ತಿರುತ್ತಾ ಇರಬೇಕು. ಪ್ರತಿ ದಿವಸ 2-3 times ತಿರುಬೇಕು. 7 days ನಂತರ ಉಪಯೋಗ ಮಾಡಬೇಕು ಅನ್ನೋದು ಒಂದು ವೈಜ್ಞಾನಿಕದಿಂದ ದೃಢೀಕರಿಸಲ್ಪಡುವಂತಹ ಪದ್ಧತಿ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ 1/4 kg ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತಾರ, ಅಥವಾ ಬೆಲ್ಲನ ಕಡಿಮೆ ಹಾಕ್ತಾರ, ಅಥವಾ ಸೆಗಣಿನ ಜಾಸ್ತಿ ಹಾಕ್ತಾರ, ಈ ತರ ಎಲ್ಲ ಇದೆ. ಅದನ್ನೆಲ್ಲ ನಾವು ಪ್ರಯೋಗ ಮಾಡಿ ಇದನ್ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ. ಈ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ ಉದ್ದೇಶ ಏನಂದ್ರೆ, ಈ ಪ್ರಮಾಣದಾಗ ಮಾಡಿದಾಗ ನಮಗೆ ಹೆಚ್ಚಿನ ಪ್ರಮಾಣದ ಬ್ಯಾಕ್ಟೀರಿಯಾಗಳು ಅದರಲ್ಲಿದ್ದು ಫಲವತ್ತತೆ ಹೆಚ್ಚಿಗೆ ಮಾಡೋಕೆ ಅನುಕೂಲ ಆಗ್ತವೆ ಅನ್ನೋದು ನಮ್ಗೆ ಖಾತ್ರಿ ಆಗಿದೆ. ಮತ್ತೆ ಅದನ್ನು ತಿರುಗಿಸುವಾಗ ಪ್ರದಕ್ಷಿಣೆ ರೀತಿಯಲ್ಲಿ ತಿರುಗಿಸಬೇಕು ಅಂತ ಇಲ್ಲ, ಅದು ಬಹಳ ಜನರ ತಪ್ಪು ಅಭಿಪ್ರಾಯ ಇದೆ. ಅದು ಹಿಂಗೆ ತಿರ್ಬೇಕು, ಎಡಗಡೆಯಿಂದ ಬಲಗಡೆ ತಿರ್ಬೇಕು, ಆಮೇಲೆ ಮರದ ಕೋಲಿನಿಂದ ತಿರ್ಸ್ಬೇಕು, ಆ ತರ ಏನೋ ಅಭಿಪ್ರಾಯ ಇದೆಲ್ಲ, ಅದು ಖಂಡಿತವಾಗಿ ತಪ್ಪು. ಮೂಲ ಉದ್ದೇಶ ಏನಂದ್ರೆ ಅಲ್ಲಿ ವೃದ್ಧಿ ಆಗ್ತಿರುವಂತಹ ಬ್ಯಾಕ್ಟೀರಿಯಾಗೆ ಆಕ್ಸಿಜನ್ ಕೊಡೋದು, ಆಮ್ಲಜನಕ ಸಪ್ಲೈ ಮಾಡೋ ಸಲುವಾಗ ಅಂತ ತಿರುಸೋದು. ಅದನ್ನ ಹಿಂಗ್ ತಿರುಸಿರುವಂತ ಸಾರಜನಕ ಮುಖ್ಯ ಏನಂದ್ರೆ ಗಾಳಿಯಲ್ಲಿರುವಂತಹ ಆಮ್ಲಜನಕ ಅದಕ್ಕೆ ಸಿಗ್ಬೇಕು. ಹಾಗಾಗಿ ಅದು ತಪ್ಪು ಕಲ್ಪನೆ, ಅದು ಅದು ಅದರಲ್ಲಿ ಏನು ಅರ್ಥ ಇಲ್ಲ ಅಂತ. ಇನ್ನು ಕೆಲವರು ಆ ಯಾವ ಜಮೀನಿಗೆ ಬಳಸ್ತಾರೆ ಆ ಜಮೀನಿನ ಮಣ್ಣನ್ನು ಹಾಕ್ಬೇಕು ಅಂತ ಹೇಳ್ತಾರ. ಮಣ್ಣನ್ನು ಹಾಕಿ ಮಾಡಬಹುದು, ಬೇಡ ಅಂತ ಹೇಳ್ತಾ ಇಲ್ಲ. ಮಣ್ಣನ್ನು ಹಾಕುವ ಉದ್ದೇಶ ಏನಂದ್ರೆ ಮಣ್ಣಿನಲ್ಲಿರುವಂತಹ ಒಂದು ಸೂಕ್ಷ್ಮ ಬ್ಯಾಕ್ಟೀರಿಯಾ ಅದರಲ್ಲಿ ಟ್ರಾನ್ಸ್ಫರ್ ಆಗಲಿ ಅನ್ನೋ ಸಲುವಾಗ ಅಂತ ಮಾಡ್ತಿರೋದು. ಹಾಕಿದ್ರೆ ಏನು ತಪ್ಪಿಲ್ಲ, ಆದ್ರೆ ಹಾಕ್ಲೇಬೇಕು ಅಂತೂ ಇಲ್ಲ. ಯಾಕೆ ಅಂದ್ರೆ ಬ್ಯಾಕ್ಟೀರಿಯಾ ವೃದ್ಧಿ ಆಗ್ಬೇಕಾದ್ರೆ ನಮ್ಗೇನ್ ಬೇಕು ಅಂದ್ರೆ ಕಾರ್ಬೋಹೈಡ್ರೇಟ್ ಬೇಕು. ಕಾರ್ಬೋಹೈಡ್ರೇಟ್ ಇವತ್ತು ಬೆಲ್ಲದ ರೂಪದಲ್ಲಿದೆ ಇದರಲ್ಲಿ, ಆಮೇಲೆ ಸಾರಜನಕ ಬೇಕು. ಸಾರಜನಕ ಏನಂದ್ರೆ ಈ ದ್ವಿದಳ ಧಾನ್ಯದ ಹಿಟ್ಟಿನಲ್ಲಿದೆ. ಇವು ಎರಡು ಮುಖ್ಯ ಅಂಶ. ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ವೃದ್ಧಿ ಆಗ್ಬೇಕಾದ್ರೆ ಮೂಲ ಒಂದು ಬ್ಯಾಕ್ಟೀರಿಯಾ ಒಂದು ದ್ರವ ಬೇಕು. ಅದು ಎದರಲ್ಲಿದೆ ಅಂದ್ರೆ ನಮಗೆ ಸೆಗಣಿನಲ್ಲಿದೆ. ಸೋಂಕು ಅಂತೀವಿ, ಅದು ಏನಾಕಲ ಅದು ಸೆಗಣಿನಲ್ಲಿದೆ. ಇವು ಎಲ್ಲ ಮಿಶ್ರಣ ಆಗಿ ನಮ್ಗೆ ವೃದ್ಧಿ ಆಗ್ತಿರ್ಬೇಕಾದ್ರೆ ನೀವು ಮಣ್ಣು ಸೇರಿಸಿ ತಪ್ಪೇನಂತಲ್ಲ, ಅದು ಸೇರಿಸಲೇಬೇಕು ಅಂತ ಏನಿಲ್ಲ. ಅದನ್ನು ತಿರುಗಿಸೋದು ಆಮ್ಲಜನಕವನ್ನು ಒದಗಿಸೋದು ಒದಗಿಸಿ ಅದೇ ಉದ್ದೇಶ. ಮತ್ತೇನಿಲ್ಲ, 15 days ಒಂದು ತಿಂಗಳವರೆಗೂ ಇಟ್ಟು ನೋಡಿದ್ವಿ, 7 days ನಂತರ ಬ್ಯಾಕ್ಟೀರಿಯಾ ವೃದ್ಧಿ ಪ್ರಮಾಣ ಕಮ್ಮಿ ಆಗ್ಬಿಡ್ತದೆ. ಬ್ಯಾಕ್ಟೀರಿಯಾ ನೋಡಕ್ಕೆ ಹಂಗೆ ಕಾಣ್ತದೆ, ನಮಗೆ ನೋಡಕ್ಕೆ ಒಂದು ತಿಂಗಳು ಇಟ್ಟರು ಹಂಗೆ ಕಾಣ್ತದೆ, ಸಂಖ್ಯೆ ಕಡಿಮೆ. ಆದ್ರೆ ಅದು ಬ್ಯಾಕ್ಟೀರಿಯಾ ಸಂಖ್ಯೆ ಕಮ್ಮಿ ಆಗ್ಬಿಟ್ಟು ನಿಮಗೆ ಹೆಚ್ಚಿನ ಪ್ರಮಾಣದ ಲಾಭ ಆಗುದಿಲ್ಲ, ಅನುಕೂಲ ಆಗುದಿಲ್ಲ. ಅನುಕೂಲ ಅಂದ್ರೆ ನಾವು ಒತ್ತಿ ಹೇಳ್ತಾ ಇದ್ದೀನಿ, ನೇರವಾಗಿ ಇಳುವರಿ ಹೆಚ್ಚಿಗೆ ಆಗುದು ಅನುಕೂಲ ಅಲ್ಲ. ಇಲ್ಲಿ ಮುಖ್ಯ ಇರೋದು ಭೂಮಿ ಮಣ್ಣಿನ ಆರೋಗ್ಯ ಹೆಚ್ಚಾಗಲಿಕ್ಕೆ, ಫಲವತ್ತತೆ ಹೆಚ್ಚಾಗಲಿಕ್ಕೆ ಇದನ್ನ ಯಾವಾಗ ಉಪಯೋಗ ಮಾಡ್ತೀವಿ, ಅದನ್ನು ಒಂದು ಕಂಟಿನ್ಯೂಸ್ ಆಗಿ 1 ವರ್ಷ ಉಪಯೋಗ ಮಾಡಿದ್ರೆ ಏನು ಫಲವತ್ತತೆ ಹೆಚ್ಚಿಗೆ ಆಗ್ತದೆ, ಅದು ಮುಖ್ಯ. ನಮ್ಮ ಅದ ಸಲುವಾಗಿ ನಾವು ಮಾಡೋದಿಲ್ಲ ಅಂದ್ರೆ ಈ ಸೂಕ್ಷ್ಮಾಣುಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಅದರಲ್ಲಿರುವಂತಹ ಆಹಾರದ ಪ್ರಮಾಣ ಏನಾದ್ರು ಕರೆಕ್ಟ್ ಹಾಕಿರೋ ಆಹಾರ ಅಂದ್ರೆ ಏನು ಬ್ಯಾಕ್ಟೀರಿಯಾಗೆ ಹಿಟ್ಟು ಆಮೇಲೆ ಬೆಲ್ಲ ಅಂತೆಲ್ಲ, ಅದರಿಂದ ಹೀರ್ಕೊಂಡು ಏಳು ದಿವಸ ವೃದ್ಧಿ ಆದ್ಮೇಲೆ ತಿರುಗಿ ಆಹಾರ ಸಿಗೋದಿಲ್ಲ, ಅದಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ, ಸಂಖ್ಯೆ ಕಡಿಮೆ, ಸಂಖ್ಯೆ ಕಮ್ಮಿ, ಇದು ಉದ್ದೇಶ. ಯಾವುದೇ ಸಾವಯವ ಪದಾರ್ಥದಲ್ಲೂ ಈ ರೀತಿಯ ಒಂದು ಪ್ರಕ್ರಿಯೆ? ಹೌದು ಹೌದು ಹೌದು, ಇದು ಮುಖ್ಯವಾಗಿ ಸಾವಯವ ಅಂದ್ರೆ ನಾವು ಜೈವಿಕ ಕ್ರಿಯೆ ಬಗ್ಗೆ ನಾವು ನೋಡಬೇಕಾದ ವಿಷಯ, ಜೈವಿಕ ಕ್ರಿಯೆ ಇದು ಅಷ್ಟೇ. ಮತ್ತೆ ಇನ್ನು ಕೆಲವು ರೈತರು ಒಂದು ವಿಚಾರವನ್ನ ಹೇಳ್ತಾರೆ, ಈ ಜೀವಾಮೃತವನ್ನ ತಯಾರು ಮಾಡೋದಕ್ಕೆ ಈ ದೇಶಿ ಹಸುಗಳೇ ಆಗಬೇಕು, ದೇಶಿ ಹಸುವಿನ ಸಗಣಿನೇ ಆಗಬೇಕು, ಗಂಜಲನೇ ಆಗಬೇಕು ಅಂತ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದಕ್ಕೂ ಕೂಡ ನಾವು ಸಾಕಷ್ಟು ಒಂದು ದೀರ್ಘವಾದ ಸಂಶೋಧನೆ ಮಾಡಿದ್ವಿ. ನಮ್ಮ ಪ್ರಯೋಗಾಲಯದಲ್ಲಿ ನಮ್ಮ ಚಾಕುಗಳಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ, ನಾಲ್ಕು ಥರದ್ದು ಬೇರೆ ಬೇರೆ ಜೀವಾಮೃತ ತಯಾರು ಮಾಡಿದ್ವಿ. ಒಂದು ಜೀವಾಮೃತದಲ್ಲಿ ದೇಶಿ ಹಸುವನ್ನ ತಗೊಂಡ್ವಿ, ಇನ್ನೊಂದು ಜೀವಾಮೃತದಲ್ಲಿ ನಾವು ಮಿಶ್ರತಳಿ ಹಸು ತಗೊಂಡ್ವಿ, ಇನ್ನೊಂದರಲ್ಲಿ ಎಮ್ಮೆ ಇದನ್ನು ತಗೊಂಡ್ವಿ, ಗಂಜಲು ಆಮೇಲೆ ಸಗಣಿ ತಗೊಂಡ್ವಿ, ಇನ್ನೊಂದರಲ್ಲಿ ಈ ನಮ್ಮ ಒಂದು ಎತ್ತುಗಳದ್ದು ಗಂಜಲನ್ನು ತಗೊಂಡ್ವಿ. ಇನ್ನೊಂದು ವಿಚಾರ ಹೇಳ್ತಾರೆ, ಹಸುವಿನ ಸಗಣಿ ಹಸುವಿನ ಗಂಜಲನೇ ಆಗಬೇಕು. ಕರೆಕ್ಟ್, ಅದೇ ಅದಕ್ಕೆ ಬರ್ತೀನಿ. ಅದು ನಾಲ್ಕು ಪ್ರಮಾಣ ಮಾಡಿದ್ವಿ. ಇದರಲ್ಲಿ ನಮ್ಗೆ ಕಂಡು ಬಂದದ್ದು ಏನಂದ್ರೆ, ಎತ್ತಿನ ಒಂದು ಸಗಣಿಯಿಂದ ಮಾಡಿರುವ ಒಂದು ಗಂಜಲಿನಿಂದ ಮಾಡಿರುವಂತಹ ಜೀವಾಮೃತದಲ್ಲಿ ಹೆಚ್ಚಿಗೆ ಸಂಸ್ಥಸತ್ವ ಇಲ್ಲ, ಅದು ನಮ್ಗೆ ಖಾತ್ರಿ ಆಯ್ತು. ಆದ್ರೆ ಈ ಉಳಿದ ಮೂರು ಕ್ಯಾಟಗರಿ ಅದಲ್ಲ, ಎಮ್ಮೆ ಆಗಲಿ, ಮಿಶ್ರತಳಿ ಆಗಲಿ, ಅಥವಾ ದೇಶಿ ಹಸುವಲ್ಲಿ, ಈ ಮೂರನ್ನು ನಾವು ಹೋಲಿಸಿ ನೋಡಿದಾಗ ನಾವು ಏನು ಒಂದು ಕನ್ಕ್ಲೂಷನ್ ಬಂದಿದೀವಿ ಅಂದ್ರೆ, ಇವು ಯಾವ್ದ್ರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು. ದೇಸಿ ಹಸುನೇ ಉಪಯೋಗ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಏನಿಲ್ಲ. ಮಿಶ್ರತಳಿ ಹಸುನಲ್ಲೂ ಅಷ್ಟೇ ಶಕ್ತಿ ಇದೆ, ಎಮ್ಮೆ ಸಗಣಿ, ಇನ್ಫ್ಯಾಕ್ಟ್ ಎಮ್ಮೆ ಸಗಣಿನಲ್ಲಿ ಎಮ್ಮೆ ಗಂಜಲಲ್ಲಿ ಜಾಸ್ತಿ ಪ್ರಮಾಣದ ಬ್ಯಾಕ್ಟೀರಿಯಾ ಕಂಡು ಬಂತು ನಮ್ಗೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಂದ್ರೆ ಬಿಟ್ಟು ಮೇಯಿಸ್ತೀವಲ್ಲ, ಅದು ಮುಖ್ಯವಾಗಿ ಅದು ಏನ್ ತಿಂತದ ಅದ್ರ ಮೇಲೆ ಅದು ಪ್ರಮಾಣ ಇರ್ತದೆ. ಅದು ಯಾವಾಗ ಸಾರ್ವಜನಿಕ ವಿಷಯ ಬಂದ್ರೆ, ಆದ್ರೆ ಬ್ಯಾಕ್ಟೀರಿಯಾ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಮೂರರಲ್ಲೂ ಹೆಚ್ಚಿಗೆ ಏನೋ ವ್ಯತ್ಯಾಸ ಇಲ್ಲ, ರೈತರು ಯಾವ್ದಾದ್ರೂ ಉಪಯೋಗ ಮಾಡಬಹುದು. ಅದರಲ್ಲಿ ಏನೇನು ಸಂಶಯ ಇಲ್ಲ, ನಾನು 2 ವರ್ಷದ ರಿಸರ್ಚ್ ನಿಂದ ನಾನು ಇದನ್ನ ಹೇಳ್ತಿರೋದು. ಅದನ್ನ ಇನ್ನ ಜೀವಾಮೃತವನ್ನು ಒಂದ್ಸರಿ ನಾವು ತಯಾರು ಮಾಡ್ಕೊಂಡ ಮೇಲೆ, ತಾವು ಹೇಳಿದಾಗೆ 7 ದಿನಗಳ ನಂತರ ಅದು ಬ್ಯಾಕ್ಟೀರಿಯಾ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ತಾವು 7 ದಿವಸ ನಂತರ, ಕರೆಕ್ಟ್, ಹೌದು, 5 ದಿನಗಳ ನಂತರ ಈ ಸಾರಜನಕದ ಪ್ರಮಾಣ ಕಡಿಮೆ ಆಗ್ತಿರ್ತದೆ. ಅಂದ್ರೆ 5 ದಿನದ ಒಳಗಡೆ ಬಳಸಬೇಕು, 5 ರಿಂದ 7 ದಿವಸ ಬಹಳ ಸೂಕ್ತವಾದ ಟೈಮ್. 5 ದಿವಸದ ಒಳಗಿನ 5ಕ್ಕಿಂತ ಮುಂಚೆ ಆದ್ರೆ ಬ್ಯಾಕ್ಟೀರಿಯಾ ಪ್ರಮಾಣ ಕಮ್ಮಿ ಇರ್ತದೆ, ಸಾರಜನಕ ಜಾಸ್ತಿ ಇರಬಹುದು. ಸಾರಜನಕ ಯಾವತ್ತಾರು ಮೊದಲನೇ ದಿವಸನೇ ಸಾರಜನಕ ಜಾಸ್ತಿ ಇರ್ತದೆ. ಜೀವಾಮೃತ ಇವತ್ತು ತಯಾರು ಮಾಡಿದ್ವಿ ಅಂದ್ರೆ ಇವತ್ತೇ ಜಾಸ್ತಿ ಇರ್ತದೆ, 2ನೇ ದಿವಸ ಕಮ್ಮಿ ಆಗ್ತದೆ, 3ನೇ ದಿವಸ ಕಮ್ಮಿ ಆಗ್ತಾ ಹೋಗ್ತದೆ, ಸಾರಜನಕ ಕಮ್ಮಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ಅಲ್ಲಿ ಬೆಳೀತಾ ಇದಾವೆ, ಬ್ಯಾಕ್ಟೀರಿಯಾ ಬೆಳೀತಾ ಇದಾವೆ, ಹಾಗಾಗಿ. ಆದ್ರೆ ಬ್ಯಾಕ್ಟೀರಿಯಾ ಅಂಶ ದೃಷ್ಟಿಯಿಂದ 5ರಿಂದ 7 ದಿವಸ ಉಪಯೋಗ ಮಾಡಿದ್ರೆ ಬಹಳ ಸೂಕ್ತ. ಅಂದ್ರೆ ಇದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಬಳಸಬಹುದು ಅಂತ? ಈಗ ಬಳಕೆ ವಿಷಯ ಬಂದಾಗ ನಾವು 3-4 ತರದ ಪ್ರಯೋಗ ಮಾಡಿ ನೋಡಿದ್ವಿ, ನಾವು ಯಾವ ರೀತಿ ಬಳಸಬಹುದು ಅಂತ. ನಮ್ಮ ಒಂದು ಪ್ರಯೋಗದಿಂದ ದೃಢೀಕರಿಸಿದ್ದೇನೆಂದ್ರೆ, ನಾವು ನೀರಿನಲ್ಲಿ ಬೆರಕೆ ಮಾಡಿಬಿಟ್ಟು ನೀರಿನ ಜೊತೆಗೆ ಹರಿಸಬಹುದು ಮೊದಲಿದ್ದು, ಇಲ್ಲಾದ್ರೆ ಭೂಮಿಯ ಮೇಲೆ ನೇರವಾಗಿ ಅದನ್ನ ಸಿಂಪಡಿಸಿಬಿಟ್ಟು ಅದ ನಂತರ ನೀರು ಕೊಡಬಹುದು. 2ನೇದು ಡ್ರಿಪ್ ಮುಖಾಂತರನೂ ಕೊಡಬಹುದು. ಇಲ್ಲಿ ಮುಖ್ಯವಾಗಿ ಏನು ವಿಷಯ ತಿಳ್ಕೊಬೇಕಾಯ್ತು ಅಂದ್ರೆ, ಹಸಿ ಆರದೇ ಇರೋ ಹಾಗೆ ನೋಡ್ಕೋಬೇಕು, ತೇವಾಂಶ ಇರಬೇಕು, ತೇವಾಂಶ ಇರಬೇಕು, ಇದು ಮುಖ್ಯ. ಅಂದ್ರೆ ಇದ್ರ ಬಳಕೆಗಿಂತ ಮುಂಚೆ ತೇವಾಂಶ ಇರಬೇಕು, ಇದ್ರೆ ನಮ್ಗೆ ಲಾಭ ಜಾಸ್ತಿ. ಅದ್ರ ಉದ್ದೇಶ ಏನ್ ಗೊತ್ತಾ, ನಾವು ಹಾಕಿರೋ ಬ್ಯಾಕ್ಟೀರಿಯಾ ಅಲ್ಲಿ ವೃದ್ಧಿ ಆಗಬೇಕಾದ್ರ, ಭೂಮಿಯಲ್ಲಿ ವೃದ್ಧಿ ಆಗಬೇಕಾದ್ರ ತೇವಾಂಶ ಬೇಕು. ತೇವಾಂಶ ಇಲ್ಲ ಅಂದ್ರೆ ವೃದ್ಧಿ ಆಗೋದಿಲ್ಲ, ವೃದ್ಧಿ ಆಗಲ್ಲ ಅಂದ್ರೆ ಫಲವತ್ತತೆ ಹೆಚ್ಚಾಗಲ್ಲ. ಮುಖ್ಯ ಉದ್ದೇಶನೇ ಫಲವತ್ತತೆ ಹೆಚ್ಚಿಗೆ ಮಾಡೋದು. ಆ ದೃಷ್ಟಿಯಿಂದ ತೇವಾಂಶ ಅಂದ್ರೆ ನೀರಿನ ಜೊತೆಗೆ ಕೊಡಬೇಕು, ಬಹಳ ಸೂಕ್ತವಾದ. ಅದನ್ನ ನಾವು 1 ಎಕರೆಗೆ 200-250 ಲೀಟರ್ ನಂಗೆ 15 ದಿವಸಕ್ಕೊಮ್ಮೆ ಕೊಟ್ಕೊಂಡು ಹೋಗ್ಬೇಕು. ಇದು ಬಹಳ ಮುಖ್ಯವಾದ ವಿಚಾರ. ನಾವು ಜೀವಾಮೃತ ಕೊಡ್ತಿದ್ದು ಬೆಳೆಗಲ್ಲ, ನಾವು ಜೀವಾಮೃತ ಕೊಡ್ತಿರೋದು ಬೆಳೆಗಲ್ಲ, ಭೂಮಿಗೆ. ಇದನ್ನ ನಾವು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಬೆಳೆ ತಂತಾನೆ ಚೆನ್ನಾಗಿ ಬರ್ತದ, ಆ ಫಲವತ್ತತೆ ಹೆಚ್ಚಾದ್ರೆ ತಂತಾನೆ ಚೆನ್ನಾಗಿ ಬರ್ತದೆ. ಆದ್ರೆ ನಾವು ಕೊಡ್ತಿರೋ ಜೀವಾಮೃತ ಭೂಮಿಗೆ, ಹಾಗಾಗಿ ಪ್ರತಿ 15ರಿಂದ 20 ದಿವಸಕ್ಕೊಮ್ಮೆ ಜೀವಾಮೃತ ಕೊಟ್ಟು ಎಕರೆಗೆ 100-250 ಲೀಟರ್ ಕೊಟ್ಬಿಟ್ರೆ, ಇದನ್ನ ನಾವು 1 ವರ್ಷ 2 ವರ್ಷ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಿದ್ರೆ, ಉಳಿದದ್ದು ನಮ್ಮ ಸಾವಯವ ಪದ್ಧತಿಗಳ ಜೊತೆಗೆ ಮೇಂಟೈನ್ ಮಾಡಿದ್ರೆ 2 ವರ್ಷದಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ. ಆಟೋಮೆಟಿಕಲಿ ನೀವು ಎಲ್ಲ ಇಳುವರಿ ಜಾಸ್ತಿ ಆಗ್ತವೆ. ಆವಾಗ ಯಾವ್ದು ರಸಗೊಬ್ಬರ ಉಪಯೋಗ ಮಾಡೋ ಅವಶ್ಯಕತೆ? ಮುಖ್ಯವಾಗಿ ನೀರಾವರಿ ನೀರಿನ ಮೂಲಕ ಕೊಡೋದು ಒಳ್ಳೆ ಕೊಡಬಹುದು. ಈಗ ಕೆಲವೊಂದು ಪ್ರಯೋಗ ಹಾಗೂ ಮಾಡಿ ನೋಡಿದ್ವಿ ನಾವು, ಮಳೆ ಆಧಾರಿತ ಮಾಡಿದಾಗ ಏನಾಗ್ತದೆ ಅಂತ. ಮಳೆ ಆಧಾರ ಖುಷ್ಕಿ ಬೇಸಾಯ, ಖುಷ್ಕಿ ಬೇಸಾಯದಲ್ಲೂ ಹಾಕಬಹುದು, ಹಾಕೋದಕ್ಕೆ ತಪ್ಪಂತ ಏನಿಲ್ಲ, ಇದರಿಂದ ಹಾನಿ ಅಂತ ಏನು ಇಲ್ಲ. ಈಗ ನಾನು ಇದೇ ಹೇಳಿದೆ, 200 ಲೀಟರ್ 200 ಬಿಟ್ಟು 300 ಲೀಟರ್ ಹಾಕಿದ್ರೆ ಏನು ಹಾನಿ ಇಲ್ಲ ಇದರಲ್ಲಿ. ಅದೇ ಖುಷ್ಕಿ ಬೇಸಾಯದಲ್ಲೂ ಹಾನಿ ಏನಿಲ್ಲ, ಮಾಡಬಹುದು. ಖುಷ್ಕಿ ಬೇಸಾಯದಲ್ಲಿ ಏನಾಗ್ತದೆ, ನಮಗೆ ಒಂದು ಪರಿಣಾಮ ಸ್ವಲ್ಪ ನಿಧಾನ ಕಾಣ್ತದೆ, ಎಲ್ಲೂ ಪರಿಣಾಮ ಕಾಣ್ತದೆ. ಇಲ್ಲಿ 2 ವರ್ಷದಲ್ಲಿ ಕಾಣದೆ ಅದು 4 ವರ್ಷ ಆಗಬಹುದು, ಪರಿಣಾಮ ಸ್ವಲ್ಪ ನಿಧಾನ ಕಾಣ್ತದೆ ಅಷ್ಟೇ, ಅದು ಒಂದೇ ವ್ಯತ್ಯಾಸ ಕಾಣ್ತಾರದು. ಮತ್ತೆ ಇವತ್ತು ನಮ್ಮಲ್ಲಿ ಜೈವಿಕ ಗೊಬ್ಬರಗಳಿದಾವೆ, ಅಜೋಟೋಬ್ಯಾಕ್ಟರ್ ಇದೆ, ಅಜೋಸ್ಪಿರ್ಲಮ್ ಇದೆ, ಇವುಗಳನ್ನು ಕೂಡ ಇದರಲ್ಲಿ ಮಿಶ್ರ ಮಾಡಿ ಬಳಸಬಹುದೇ? ಹೌದು, ಬಳಸಬಹುದು. ಯಾಕಂದ್ರೆ ಅವು ಕೂಡ ಬ್ಯಾಕ್ಟೀರಿಯಾ ಒಂದು ತಂತ್ರಜ್ಞಾನನೇ, ಸ್ವತಂತ್ರವಾಗಿ ಜೀವಿಸುವಂತವು. ಅದನ್ನ ಇದ್ರ ಜೊತೆಗೆ ಉಪಯೋಗ ಮಾಡಿದ್ರೆ ಏನ್ ತಪ್ಪೇನಲ್ಲ. ಡೆಫಿನೆಟ್ಲಿ ಉಪಯೋಗ ಮಾಡಬಹುದು ಮಾಡಬಹುದು. ಇಲ್ಲದೇ ಇದ್ರೆ ಭೂಮಿ ಮೇಲೆ ಅವನ್ನ ಹಾಕ್ಬಿಟ್ಟು ಆಮೇಲೆ ಇದನ್ನ ಬಿಟ್ಟರು ಏನ್ ತಪ್ಪೇನಿಲ್ಲ. ಮುಖ್ಯವಾಗಿ ನಮಗೆ ಬ್ಯಾಕ್ಟೀರಿಯಾಗಳು ಭೂಮಿಗೆ ಸೇರ್ಕೋಬೇಕು, ಜೈವಿಕ ಕ್ರಿಯೆ ಜಾಸ್ತಿ ಆಗಬೇಕು, ಇದು ಉದ್ದೇಶ. ಹಾಗಾಗಿ ಮಾಡಬಹುದು. ಮತ್ತೆ ಕೆಲವು ರೈತರು ಈ ಘನಜೀವಾಮೃತ ಅಂತ ಅಂದ್ರೆ ಕಾಂಪೋಸ್ಟ್ ಗೊಬ್ಬರ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗುದು, ಇದ್ರ ಜೊತೆ ಬೆರೆಸಿ ಅದನ್ನ ಇಟ್ಟು ಆಮೇಲೆ ಬಳಸಬಹುದು ಅಂತಲೂ ಕೆಲವರು ಹೇಳ್ತಾರೆ. ಈಗ ಕೆಲವು ಘನಜೀವಾಮೃತ ಅಂತ ಅನ್ನೋದು ರೈತರೇ ಒಂದು ಸೃಷ್ಟಿ ಮಾಡಿರುವಂತಹ ಒಂದು ಶಬ್ದ. ಘನ ಜೀವಾಮೃತ ಅನ್ನೋಕ್ಕಿಂತ ಘನ ಸಾವಯವ ಪದಾರ್ಥಗಳು ಅಂತ ನನ್ನ, ಘನ ಸಾವಯವ ಪದಾರ್ಥಗಳು ಯಾವುದೇ ಆಗಲಿ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಉಪಯೋಗ ಮಾಡಿದ್ರೆ ಅದರಿಂದ ನಮಗೆ ಲಾಭ ಆಗ್ಬಹುದು. ಯಾವ್ದ್ರ ಮೇಲೆ ಸಂಬಂಧ ಇರೋದಂದ್ರೆ ಒಂದು ಘನ ಸಾವಯವ ವಸ್ತು ಯಾವ ರೀತಿ ಇದೆ ಅದ್ರ ಮೇಲೆ ಹೋಗ್ತದೆ. ಉದಾಹರಣೆಗೆ ಘನ ಸಾವಯವ ವಸ್ತು ಪೂರಾ ಕೊಳೆತ ಗೊಬ್ಬರ ಆಗಿರಬಹುದು, ಆವಾಗ ಅದರ ಉಪಯೋಗ ಜಾಸ್ತಿ ಆಗಲ್ಲ. ನಾನು ಬಹಳಷ್ಟು ರೈತರ ಕಡೆ ನೋಡಿದ್ದೀನಿ ಏನಂದ್ರೆ ಸಾವಯವ ವಸ್ತುಗಳನ್ನು ಕೊಳಸಲಿಕ್ಕೆ ಜೀವಾಮೃತ ಬಹಳ ಸಹಕಾರಿ ಆಗ್ತದೆ. ಯಾಕೆಂದ್ರೆ ಸೂಕ್ಷ್ಮಗಳನ್ನು ಸೇರಿಸ್ತೀವಿ. ಈಗ ನಾನು ಎಷ್ಟೋ ಕಡೆ ಈಗ ಸೋಗೆಗಳನ್ನ ಅಥವಾ ಬೇರೆ ಈಗ ನಮ್ಮ ತೆಂಗಿನ ಗರಿಗಳನ್ನ ಅಥವಾ ಯಾವುದು ಸುಲಭವಾಗಿ ಕೊಳೆಯಲು ಅಂಥದನ್ನ ಕೊಳಸಲಿಕ್ಕೆ ಇದು ಬಹಳ ಅನುಕೂಲ ಆಗುವಂತಹದ್ದು. ಅದರ ಅರ್ಥ ಏನಂತಂದ್ರೆ ಈಗ ಸಾವಯವ ಪದಾರ್ಥ ಕೊಳೆದೇ ಇರೋ ಸಂದರ್ಭದಲ್ಲಿ ಇದನ್ನ ಸೇರಿಸಿದರೆ ಲಾಭ ಜಾಸ್ತಿ ಆಗ್ತದೆ. ಲಿಗ್ನಿನ್ ಅಂಶ ಹೆಚ್ಚಿರುವಂತಹ ಪದಾರ್ಥಗಳಿಗೆ ಬಳಸಬಹುದು. ಲಿಗ್ನಿನ್ ಅಂಶ ಗಟ್ಟಿ ಗಟ್ಟಿ ಐಟಮ್ ಇದ್ದಿದ್ರೆ ಎಲ್ಲ ಕೊಳೆದು ಹೋಗ್ತದೆ. ಆ ಥರದ ಮುಖ್ಯವಾಗಿ ಯಾವ್ಯಾವ ಬೆಳೆಗಳಿಗೆ ಇದು ಫಲಕಾರಿ ಉಪಯೋಗಕಾರಿ ಅಂತ ಕಂಡು ಬಂದಿದೆ? ರೈತರೆಲ್ಲ ಗಮನವಿಟ್ಟು ಕೇಳಬೇಕಾದ ವಿಷಯ ಏನಂದ್ರೆ ನಾವು ಜೀವಾಮೃತ ಅನ್ನೋದು ಬೆಳೆ ಆಧಾರಿತ ತಂತ್ರಜ್ಞಾನ ಅಲ್ಲ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇದು ಬೆಳೆಗೆ ಸಂಬಂಧಿರುವಂತಹ ವಿಷಯ ಅಲ್ಲ. ನೀವು ಯಾವ ಬೆಳೆಗಾದ್ರೂ ಕೊಡಬಹುದು, ಯಾವ ಬೆಳೆ ಕೊಟ್ಟರು ಇದರಲ್ಲಿ ಹಾನಿ ಅಂತೂ ಏನೂ ಇಲ್ಲ. ಆದ್ರೆ ಇದು ಭೂಮಿಗೆ ಸಂಬಂಧಿರುವಂತಹ ಒಂದು ತಂತ್ರಜ್ಞಾನ, ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡುವಂತಹ ತಂತ್ರಜ್ಞಾನ. ಒಂದು ಸಲ ಫಲವತ್ತತೆ ಹೆಚ್ಚಾದ್ರೆ ಯಾವ ಬೆಳೆ ಆದ್ರೂ ಚೆನ್ನಾಗಿ ಬಂದೇ ಬರ್ತದೆ. ಹಾಗಾಗಿ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡೋಕೆ ಇದು ಯಾವ ಬೆಳೆಗೆ ಅಂತ ಕೇಳೋದು ಅಪ್ರಸ್ತುತ. ನಿಜ ಎಲ್ಲ ಬೆಳೆಗೂ ಬರುತ್ತೆ, ಎಲ್ಲ ಬೆಳೆಗೂ ಬರ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಟರು ಕೂಡ ಇದರಲ್ಲಿ ಆಯುರ್ವೇದ ತರ ಇದರಲ್ಲಿ ಏನು ಹಾನಿಕಾರಕ ಅಂಶ ಏನೂ ಇಲ್ಲ. ಯಾಕಂದ್ರೆ ಜೈವಿಕ ಕ್ರಿಯೆ ಹೆಚ್ಚಿಗೆ ಮಾಡಿಕೊಳ್ಳುವಂತ ಒಂದು ಸಾಧನ ಅಂದಮೇಲೆ ಹಾನಿಯಾಗುವಂತಹ ವಿಷಯ ಏನೂ ಇಲ್ಲ. ಆದ್ರೆ ಲಾಭ ಯಾವಾಗ ಬರ್ತದೆ, ಯಾವಾಗ ಬರ್ತದೆ ಅಂದ್ರೆ ಭೂಮಿ ಫಲವತ್ತತೆ ಹೆಚ್ಚಾದ್ಮೇಲೆ ಬರ್ತದೆ. ಅದು ಭೂಮಿ ಫಲವತ್ತತೆ ಹೆಚ್ಚಾದ್ಮೇಲೆ ಯಾವ ಬೆಳೆ ಆದ್ರೂ ಪರವಾಗಿಲ್ಲ, ಇಳುವರಿ ಚೆನ್ನಾಗಿ ಬಂದೇ ಬರ್ತದೆ. ಅಂದ್ರೆ ಸಾವಯವ ಅಂಶ ಹೆಚ್ಚಿರುವಂತ ಜಮೀನಲ್ಲಿ ಬಳಸಿದಾಗ ಹೆಚ್ಚು ಒಂದು ಉಪಯೋಗ ಬರುತ್ತೆ ಅಂತ ಹೇಳಿ. ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಿ ನಾವು, ಅದು ಒಂದು ಮಾಪನ ಇದ್ದಂಗ. ಸಾವಯವ ಇಂಗಾಲ ಹೆಚ್ಚಾಗಿದ್ರ ಉದಾಹರಣೆಗೆ 1% 1.5% ಇತ್ತಂದ್ರೆ ಅದರ ಅರ್ಥ ಏನಂದ್ರೆ ಅವರು ಸಾವಯವ ಕೃಷಿ 2-3 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, 5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೂಚಕ ಅದು. ಅಂತ ಜಾಗದಲ್ಲಿ ಜೀವಾಮೃತ ಕೊಟ್ಟರೆ ತಕ್ಷಣ ನಿಮ್ಗೆ 1 ವರ್ಷದಲ್ಲೇ ಲಾಭ ಸಿಕ್ಬಿಡ್ತದೆ. ಆದ್ರೆ ಈಗ ಸಾವಯವ ಇಂಗಾಲ ಕಮ್ಮಿ ಇದ್ದ ಜಾಗದಲ್ಲಿ ಉದಾಹರಣೆಗೆ 0.8, 0.7, 0.6 ಇದ್ದ ಜಾಗದಲ್ಲಿ ಅದು ನಿಧಾನವಾಗಿ 3-4 ವರ್ಷದಲ್ಲಿ ನಿಧಾನವಾಗಿ 1% ವರೆಗೂ ಹೆಚ್ಚಾಗ್ತಾ ಹೋಗ್ತದೆ. 1.5% ಆದ ನಂತರ ನಮ್ಗೆ ಲಾಭ ಚೆನ್ನಾಗಿ ತಂದ್ಕೊಡ್ತದೆ. ಇದು ಸಾವಯವ ಇಂಗಾಲ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಇದು ಒಂದು ಮುಖ್ಯವಾದ ಸಾಧನ, ಇದು ನಮ್ಮ ಒಂದು ಜೀವಾಮೃತ ಅನ್ನೋದು. ಈಗ ಮುಖ್ಯವಾಗಿ ಈ ಪೋಷಕಾಂಶಗಳು ಮಣ್ಣಲ್ಲಿರ್ತವೆ, ಈ ಜೀವಾಮೃತವನ್ನು ಬಳಸಿದಾಗ ಆ ಪೋಷಕಾಂಶಗಳ ಲಭ್ಯತೆ ಏನಾದರೂ ಹೆಚ್ಚಾಗಿರೋದು ಕಂಡು ಬಂದಿದೆಯಾ? ಕರೆಕ್ಟ್. ಪೋಷಕಾಂಶ ಭೂಮಿನಲ್ಲಿ ಎಷ್ಟೇ ಇರೋದಿಲ್ಲ, ಭೂಮಿನಲ್ಲಿ ಬಂಧಿತವಾಗಿರ್ತಾವ ಅನ್ನೋದು ಒಂದು ಭಾಗ. ಆದ್ರೆ ಭೂಮಿಯಲ್ಲಿ ಇರುವಂತಹ ಸಾವಯವ ಪದಾರ್ಥಗಳಲ್ಲಿ ಅಡಗಿರ್ತಾವ. ಹೌದೌದು, ಅದು ಮುಖ್ಯ. ಸಾವಯವ ಪದಾರ್ಥ ಭೂಮಿನಲ್ಲಿ ಸಾಕಷ್ಟು ಪ್ರಮಾಣದ ಸಾವಯವ ಪದಾರ್ಥಗಳು ಇರ್ತಾವ. ಅದು ಬೆಳೆ ತ್ಯಾಜ್ಯ ವಸ್ತು ಆಗಿರ್ಬೋದು, ಇನ್ನೇನಾರಾಗಿರ್ಬೋದು. ಭೂಮಿ ಒಳಗಲ್ಲಿ ಅಡಗಿರುವಂತಹ ಒಂದು ತ್ಯಾಜ್ಯ ವಸ್ತುಗಳು ಅಥವಾ ಸಾವಯವ ಪದಾರ್ಥಗಳಿಂದ ಈ ಪೋಷಕಾಂಶಗಳನ್ನು ಬಿಡುಗಡೆ ಮಾಡೋಕೆ ಇದು ಬಹಳ ಹೆಲ್ಪ್ ಮಾಡ್ತದೆ. ಇದರ ಜೊತೆಗೆ ಭೂಮಿಯಲ್ಲಿ ಈಗ ನೀವು ಹೇಳಿದಂಗೆ ಫಿಕ್ಸ್ ಆಗಿರುವಂತಹ ಕೆಲವೊಂದು ಬಂಧಿತವಾಗಿರುವಂತಹ ಕೆಲವೊಂದು ಅಂಶ ಕೂಡ ಈಗ ಫಾಸ್ಫರಸ್ ಉದಾಹರಣೆ ರಂಜಕ, ರಂಜಕ ಅದನ್ನು ಬಿಡುಗಡೆಗೊಳಿಸಲಿಕ್ಕೂ ಇದು ಸಹಾಯ ಮಾಡ್ತದೆ. ಇನ್ನು ಇಳುವರಿ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಕಂಡು ಬಂದಿದೆ ಅಂತ? ನಾವು ಸಾಕಷ್ಟು ಪ್ರಮಾಣದಲ್ಲಿ ರೈತರ ಜಮೀನಿನಲ್ಲಿ ನೋಡಿರೋ ಹಾಗೆ, ಆಮೇಲೆ ನಾನೇ ರೈತರ ಜಮೀನಿನಲ್ಲಿ ನಾವು ಪ್ರಯೋಗ ಮಾಡಿರೋ ಹಾಗೆ ಇಳುವರಿನಲ್ಲಿ ಮೊದಲು ಒಂದು ವರ್ಷ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿ ಹೆಚ್ಚು ಕಾಣ್ತಾ ಇಲ್ಲ. 2-3 ವರ್ಷದ ನಂತರ ನಮಗೆ 15-20% ಇಳುವರಿ ಹೆಚ್ಚಾಗ್ತದೆ. ಆದರೆ ಮುಖ್ಯ ಇದು ರಸಗೊಬ್ಬರ ಹೋಲಿಸಿದಾಗ ಹೆಚ್ಚಾಯಿತು ಅಂತೇಳಿ ಖುಷಿ ಪಡೋದು ಪುಷ್ಟ ಅಲ್ಲ. ಅಲ್ಲಿ ರಸಗೊಬ್ಬರ ಉಪಯೋಗ ಮಾಡಿದಾಗ 15-20% ಜಾಸ್ತಿ ಆಗ್ಬೋದು, ಮುಂದಿನ ವರ್ಷ ಉಪಯೋಗ ಮಾಡಲಿಲ್ಲ ಅಂದ್ರೆ ಬಿದ್ದೋಗ್ಬಿಡ್ತದೆ ಇಳುವರಿ. ಆದರೆ ಇದು ಹಾಗಲ್ಲ, ಒಂದು ಸಲ 20% 15% ರೈಸ್ ಆಯಿತು ಅಂದರೆ ಮುಂದೆ ಪರ್ಮನೆಂಟ್ ಆಗಿ ಹಂಗೆ ಉಳಿತದೆ ಇಳುವರಿ ಪ್ರಮಾಣ, ಮುಂದೆ ಕುಂಠಿತ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಆದ್ರೆ ರಸಗೊಬ್ಬರ ವಿಷಯ ಹಾಗಲ್ಲ, ಈ 3ನೇ ವರ್ಷ ನೀವು ರಸಗೊಬ್ಬರ ಉಪಯೋಗ ಮಾಡಲಿಲ್ಲ ಅಂತಂದ್ರೆ ಅದು ಇಳುವರಿ ಕಮ್ಮಿ ಆಗ್ಬಿಡ್ತದೆ. ಇದು ನಮ್ಗೆ ಸಾವಯವಕ್ಕೂ ಈ ಒಂದು ರಸಗೊಬ್ಬರಕ್ಕೂ ಇರುವಂತಹ ಮುಖ್ಯ ವ್ಯತ್ಯಾಸ. ಇದನ್ನೇ ನಾವು ಏನಂತೀವಿ ಅಂತಂದ್ರೆ ಈ ಸಸ್ಟೈನಬಿಲಿಟಿ ಅಂತೀವಿ, ಸುಸ್ಥಿರತೆ ಅಂತ. ಸುಸ್ಥಿರತೆ ಅಂದ್ರೆ ಏನಂದ್ರೆ ಒಂದು ಇಳುವರಿ ಮಟ್ಟನ ಕಾಯ್ಕೊಳ್ಳೋದು ಅಥವಾ ಫಲವತ್ತತೆ ಮಟ್ಟನ ಕಾಯ್ಕೊಳ್ಳೋದಕ್ಕೆ ಸುಸ್ಥಿರತೆ ಅನ್ನೋದು ಹೆಸರು. ಈ ಸುಸ್ಥಿರತೆ ಬರೋದು ಯಾವಾಗಲೂ ಈ ಸಾವಯವ ಕೃಷಿನಲ್ಲಿ ಮಾತ್ರ. ಈ ನಮ್ಮ ರಸಗೊಬ್ಬರ ಉಪಯೋಗ ಮಾಡಿದಾಗ ಏನಾಗ್ತದೆ, ಚೆನ್ನಾಗಿರ್ತದೆ ಇಳುವರಿ 20% ಅಲ್ಲ 30% ಇಳು ಜಾಸ್ತಿ ಬರ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದನ್ನ ಉಪಯೋಗ ಮಾಡದೇ ಇದ್ರೆ ತಕ್ಷಣ ಕೆಳಗಿಳಿದ್ಬಿಡ್ತದೆ. ಇದು ಹಾಗಾಗಲ್ಲ. ಒಂದು ಸಲ ನೀ 20% ರೈಸ್ ಆಯ್ತು ಅಂದ್ರೆ ಪರ್ಮನೆಂಟ್ ಹಂಗೆ ಉಳಿತದೆ. ಇದು ಮುಖ್ಯ ವ್ಯತ್ಯಾಸ. ಮತ್ತೆ ನಮ್ಮ ರೈತ ಬಾಂಧವರು ಕೆಲವೊಂದು ಸಂದರ್ಭದಲ್ಲಿ ಈ ಜೀವಾಮೃತವನ್ನ ಪೀಡನಾಶವಾಗಿ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ಈ ಕೀಟ ರೋಗಗಳ ನಿಯಂತ್ರಣಕ್ಕೆ ಇನ್ನು ಬಳಸ್ಕೋಬಹುದೇ? ಇದು ಸ್ವಲ್ಪ ಒಂದು ವಿವಾದಕ್ಕೆ ಗ್ರಸ್ತ ಆಗಿರುವಂತಹ ಒಂದು ವಿಷಯ. ವಿವಾದಗ್ರಸ್ತ ಯಾಕೆಂದ್ರೆ ಇದರಲ್ಲಿ ಮುಖ್ಯವಾಗಿ ನಾವು ಕೀಟನಾಶಕ ಅಂತ ಉಪಯೋಗ ಮಾಡಬೇಕಾದ್ರೆ ಕೀಟಗಳನ್ನು ಕೊಲ್ಲುವಂತಹ ಒಂದು ಶಕ್ತಿ ಇರಬೇಕು. ಕೀಟ ಕೊಲ್ಲುವಂತಹ ಶಕ್ತಿ ಜೀವಾಮೃತದಲ್ಲಿರುವಂತಹ ಗಂಜಲದಲ್ಲಿದೆ. ಬ್ಯಾಕ್ಟೀರಿಯಾ ಅಲ್ಲ ಮುಖ್ಯ ಇರೋದು, ಇಲ್ಲಿ ಬ್ಯಾಕ್ಟೀರಿಯಾ ಒಂದು ಮಾತು ಬರೋಂಗಿಲ್ಲ. ಗಂಜಲ, ಗಂಜಲದಲ್ಲಿ ಆ ಪ್ರಮಾಣ ಇದೆ, ನಾನು ಇಲ್ಲ ಅಂಶ ಇದೆ. ಆದ್ರೆ ಆ ಗಂಜಲನ ನಾವು ಉಪಯೋಗ ಮಾಡಿಕೊಂಡು ಜೀವಾಮೃತ ತಯಾರು ಮಾಡಿದಾಗ ಅದರಲ್ಲಿ ನಾವು ಕೆಲವೊಂದು ಕೀಟನಾಶಕ ಅಂತ ಕೆಲವೊಂದು ಕೀಟಗಳಿಗೆ ಉಪಯೋಗ ಮಾಡಬಹುದು. ಆದ್ರೆ ಇದಕ್ಕಿನ್ನ ನಾವು ಮಿಕ್ಕದ ಒಂದು ಕೆಲವೊಂದು ಈ ಸಾವಯವ ಒಂದು ಕಂಟ್ರೋಲ್ ಮಾಡೋ ರೀತಿ ಇವೆಲ್ಲ ಸಾವಯವ ಒಂದು ವಿಧಾನಗಳಿದೆಲ್ಲ ಅದರಲ್ಲಿ ನಾವು ಹೆಚ್ಚಿಗೆ ಕಂಟ್ರೋಲ್ ಮಾಡಬಹುದು. ಗಂಜಲನ ನೇರವಾಗಿ ನಾವು ಸ್ಪ್ರೇ ಮಾಡಿದ್ರೆ ಎಷ್ಟು ಪರಿಣಾಮ ಕಾಣುತ್ತೋ ಅಷ್ಟು ಪರಿಣಾಮ ಇದರಲ್ಲಿ ಕಾಣ್ತಾ ಇಲ್ಲ. ನಾವು ಅದನ್ನು ಪ್ರಯೋಗ ಮಾಡಿ ನೋಡಿದ್ವಿ, ಇದನ್ನು ಸ್ಪ್ರೇ ಮಾಡಬಹುದು ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಕೀಟನಾಶಕ ಅನ್ನೋಕ್ಕಿಂತ ಇದನ್ನ ನಾವು ಜೀವಾಮೃತ ಸ್ಪ್ರೇ ಮಾಡಿದಾಗ ಒಂದು ಬೆಳೆಗಳಿಗೆ ವೃದ್ಧಿ ಆಗಕ್ಕೆ ಒಂದು ಟಾನಿಕ್ ಕೊಟ್ಟಂಗೆ ಆಗ್ತದೆ. ಇದು ನಾವು ನೋಡಿದ ಅಂಶ. ಇದಕ್ಕೆ ನಾವು ಹೇಳಿದ ಏನ್ ಹೇಳ್ತೀವಿ ಅಂದ್ರೆ ಒಂದು ಗ್ರೋತ್ ಹಾರ್ಮೋನ್ಸ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ನಾವು ಗ್ರೋತ್ ಹಾರ್ಮೋನ್ಸ್ ಕೊಟ್ಟಂಗೆ ಇದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಇದೆ. ನಾವು ಆಕ್ಸಿನ್ಸ್ ಅಂಡ್ ಜಿಬ್ರಾಲಿನ್ಸ್ ಟೆಸ್ಟ್ ಮಾಡಿ ನೋಡಿದ್ವಿ, ಆಕ್ಸಿನ್ಸ್ ಅಂಡ್ ಜಿಬ್ರಾಲಿನ್ಸ್ ಇದರಲ್ಲಿದೆ. ಸೊ ಇದನ್ನು ಸ್ಪ್ರೇ ಮಾಡಿದಾಗ ಬೆಳೆಗಳ ಒಂದು ಬೆಳವಣಿಗೆಯ ಪ್ರಮಾಣ ಹೆಚ್ಚಾಗೋದು ಕಂಡು ಬರ್ತದೆ. ಅಂದ್ರೆ ಇದನ್ನ ಒಂದ್ ರೀತಿ ಎಲೆ ಮೇಲೆ ಸಿಂಪರಣೆ ಮಾಡಿದ್ವಿ. ಹೌದು ಹೌದು, ಖಂಡಿತವಾಗಿ. ಈಗ ನಾವೇನು ಹೊರಗಡೆ ಜಿಬ್ರಾಲಿಕ್ ಆಸಿಡ್ ನಾವು ಪರ್ಚೇಸ್ ಮಾಡ್ತೀವಿ ಅದ್ರ ಬದಲು ಇದನ್ನ ಸ್ಪ್ರೇ ಮಾಡಿದ್ರೆ ಬೆಳೆಗಳ ಒಂದು ಬೆಳವಣಿಗೆ ವೃದ್ಧಿ ಜಾಸ್ತಿ ಆಗ್ತದೆ. ವಿಶೇಷವಾಗಿ ಈಗ ದ್ರಾಕ್ಷಿಗೆ ಸಸ್ಯ ಹಾರ್ಮೋನ್ಗಳನ್ನು ಬಳಸಬೇಕಾಗುತ್ತೆ. ಅಂತ ಕಡೆ ಬಳಸ್ಕೋಬಹುದು, ಎಲ್ಲಾ ಬೆಳೆಗೂ ಬೆಳಿಬಹುದು. ಎಲ್ಲ ಇದು ಒಂದೇ ಅಂತಲ್ಲ, ನಾವು ಮೆಣಸಿನ ಗಿಡಕ್ಕೆ ನಾನು ಟ್ರೈ ಮಾಡಿ ನೋಡಿದೀನಿ, ರೈತರ ಜಮೀನಿನಲ್ಲಿ ಮೆಣಸಿನ ಗಿಡಕ್ಕೆ ಟ್ರೈ ಮಾಡಿದೀನಿ, ಬಾಳೆಗೆ ಟ್ರೈ ಮಾಡಿ ನೋಡಿದೀವಿ ನಾವು, ಬಹಳ ಸಕ್ಸಸ್ಫುಲಿ ಇಳುವರಿ ಬಂದದ್ ನಮಗೆ ಎಲೆ ಸಿಂಪರಣೆಯಿಂದ. ಸೊ ಎಲೆ ಸಿಂಪರಣೆಯಿಂದ ನಮಗೆ ಲಾಭ ಇದೆ ಖಂಡಿತವಾಗಿ. ಆದ್ರೆ ಈ ಪೆಸ್ಟಿಸೈಡ್ ಅಥವಾ ಕೀಟನಾಶಕ ಅನ್ನೋ ವಿಷಯಕ್ಕೆ ನಮಗೆ ಅಷ್ಟೊಂದು ಸೂಕ್ತವಾದ ಪರಿಣಾಮ ಬಂದಿಲ್ಲ. ಆದ್ರೆ ಯಾವಾಗ ಅದನ್ನು ಪೆಸ್ಟಿಸೈಡ್ ಅಂತ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಗಂಜಲನ್ನೇ ನೇರವಾಗಿ ಸ್ಪ್ರೇ ಮಾಡಿದ್ರೆ ಅನುಕೂಲ ಜಾಸ್ತಿ ಇದೆ ಈ ಜೀವಾಮೃತ ಮಾಡಿ ಉಪಯೋಗ ಮಾಡೋ ಬದಲು ಪೆಸ್ಟಿಸೈಡ್ ದೃಷ್ಟಿಯಿಂದ. ಆದ್ರೆ ಬೆಳೆಗಳ ಬೆಳವಣಿಗೆ ದೃಷ್ಟಿಯಿಂದ ಇದು ಬಹಳ ಉಪಯೋಗಾಗ್ತದೆ. ಅಂದ್ರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಈ ಒಂದು ಜೀವಾಮೃತವನ್ನ ಬಳಸ್ಕೊಳ್ಳುವಾಗ ಕೆಲವೊಂದು ಸಂದರ್ಭದಲ್ಲಿ ತಯಾರು ಮಾಡುವಾಗಲೂ ಅಷ್ಟೇ ಸ್ವಲ್ಪ ವಾಸನೆ ಹೆಚ್ಚು ಬರುತ್ತೆ ಅಂತಾರೆ, ಇದನ್ನ ಏನಾದರೂ ಕಡಿಮೆ ಮಾಡೋಕೆ ಸಾಧ್ಯ ಇದೆ? ಇಲ್ಲ, ವಾಸನೆ ಅನ್ನೋ ವಿಷಯ ಏನದೆ ಗೊತ್ತಾ, ಮೊದಲು 2 ದಿವಸ ಮಾತ್ರ ಅದು, ಮೊದಲು 2 ದಿವಸ ಮಾತ್ರ, 3 ದಿವಸದಿಂದ ವಾಸನೆ ಹೋಗ್ಬಿಡ್ತದೆ. ಅಂದ್ರೆ ಅದು ಜೈವಿಕ ಆಮ್ಲಜನಕದ ಬೇಡಿಕೆಯಿಂದ. ಅದು ಜೈವಿಕ ಆಮ್ಲಜನಕ ಬೇಡಿಕೆ, ಆಮ್ಲಜನಕ ಬೇಡಿಕೆ. ಅದಕ್ಕೆ ಹೇಳಿದೆ ನಾನು ನಿಮಗೆ, ಆಮ್ಲಜನಕನ ಪೂರೈಸಲೇಬೇಕು ನಾವು. ಬಹಳ ಜನ ಇನ್ನೊಂದು ತಪ್ಪು ತಿಳ್ಕೊಂಡಿರೋದಂದ್ರೆ ಹೇಗೆ ತಯಾರಿಸ್ಬೇಕು, ನೆರಳಲ್ಲಿ ತಯಾರು ಮಾಡ್ಬೇಕಾ, ಬಿಸಿಲು ತಯಾರು ಮಾಡ್ಬೇಕಾ ಅಂತಾರೆ. ಬಿಸಿಲು ತಯಾರು ಮಾಡಬಾರ್ದು, ನೆರಳಲ್ಲಿ ತಯಾರು ಮಾಡ್ಬೇಕು. ಆದ್ರೆ ಮುಚ್ಚಬೇಕಾ ಮುಚ್ಚಬಾರ್ದ ಅನ್ನೋ ವಿಷಯಕ್ಕೆ ಎಷ್ಟೋ ಜನರ ತಪ್ಪು ಕಲ್ಪನೆ ಇದೆ. ಮುಚ್ಚೋದು ಅವಶ್ಯಕತೆ ಇಲ್ಲ, ನೆರಳಲ್ಲಿ ತಯಾರು ಮಾಡಿದ ನಿಚ್ಚೋದು ಅವಶ್ಯಕತೆ ಇಲ್ಲ. ನಮಗೆ ಆಮ್ಲಜನಕ ಸಪ್ಲೈ ಮಾಡುವಂತ ಉದ್ದೇಶ ಇರ್ತದೆ. ಆಮ್ಲಜನಕ ಯಾವಾಗ ಪೂರೈಕೆ ಜಾಸ್ತಿ ಆಗ್ತದೆ ಆವಾಗ ವಾಸನೆ ಹೋಗ್ಬಿಡ್ತದೆ, ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಅದನ್ನ ಕಡಿಮೆ ಮಾಡೋಕೆ ಇನ್ಯಾವ ತರ ಒಂದು ಕೆಮಿಕಲ್ ನ ಉಪಯೋಗ ಮಾಡೋದು ನಾವು ಎಂದೂ ಹೇಳೋದಿಲ್ಲ. ಅದು ಬೇಡನು ಬೇಡ, ಯಾಕಂದ್ರೆ ನಾವು ಕೆಮಿಕಲ್ ಉಪಯೋಗ ಮಾಡಬಾರ್ದು ಅಂತ ನಾವು ಈ ತಂತ್ರಜ್ಞಾನ ಹೇಳ್ತಿರೋ. ಅಂದ್ರೆ ನಮ್ಮ ರೈತ ಬಾಂಧವರು ಯಾವುದೇ ಮುಜುಗರ ಇಲ್ದಲೆ ಮಿಶ್ರತಳಿ ಹಸುಗಳಾಗಬಹುದು, ಎಮ್ಮೆಗಳಾಗಬಹುದು, ಖಂಡಿತವಾಗಿ ಇವುಗಳ ಸಗಣಿ ಮತ್ತು ಗಂಜಲವನ್ನು ಬಳಸ್ಕೊಂಡು ಜೀವಾಮೃತವನ್ನು ತಯಾರು ಮಾಡಿಕೊಂಡು ಬಳಸಬಹುದು. ಮುಖ್ಯವಾಗಿ ಇದು ಪೋಷಕಾಂಶದ ಒಂದು ಆಗರ ಅಲ್ಲ, ಆದರೆ ಜೀವಾಣುಗಳ ಸೂಕ್ಷ್ಮಾಣುಗಳ ಆಗರ ಅಂತ ನಾವು ಪರಿಗಣಿಸಬಹುದು. ಕೊನೆಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಮಾಡಿದೀನಿ. ಬಹಳಷ್ಟು ಜನ ರೈತರಿಗೆ ನಾನು ಇನ್ನೊಂದು ಏನಂದ್ರೆ, ಸೀಸನ್ ಅಲ್ಲಿ ಒಂದು ಸಲ ತಯಾರು ಮಾಡ್ತಾರೆ, 2 ಸಲ ತಯಾರು ಮಾಡ್ತಾರೆ, 3 ಸಲ ತಯಾರು ಮಾಡ್ತಾರೆ, ಅದು ಒಂದು 4 ಸಲ ಅಪ್ಲೈ ಮಾಡಿಬಿಟ್ಟು ಮರ್ತು ಬಿಡ್ತಾರೆ. ಮುಂದೆ ಇನ್ನು ಉಳಿದ 7-8 ತಿಂಗಳು ಹಾಕದೇ ಇಲ್ಲ ಅವರು ಈ ಜೀವಾಮೃತನ. ಇದನ್ನ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮುಖ್ಯವಾಗಿ ಜೀವಾಮೃತ ಅನ್ನೋದು ನಮ್ಮ ಜೈವಿಕ ಕ್ರಿಯೆ ಹೆಚ್ಚಿಗೆ ಮಾಡಿಕೊಳ್ಳೋ ಸಲುವಾಗಿ ಇರ್ಬೇಕಾದ್ರೆ ವರ್ಷದಲ್ಲಿ ಎಷ್ಟು ಸಾಧ್ಯ ಅದ ಅಷ್ಟು ಸಲ ತಯಾರು ಮಾಡಿ ಜಮೀನಿಗೆ ಹಾಕ್ತಾ ಹೋಗ್ಲಿ. ಇದು ಬೆಳೆ ಇರ್ಲಿ ಇರ್ದಿರ್ಲಿ, ಬೆಳೆ ಇದ್ರೆ ಬಹಳ ಸಂತೋಷ, ಇರ್ದಿದ್ರೆ ಫಲವತ್ತತೆ ಹೆಚ್ಚಾಗತ್ತಾ? ಈಗ ಯಾವಾಗೋ ಇಡೀ ಒಂದು ವರ್ಷದಲ್ಲಿ 1-2 ಸಲ ಹಾಕಿದ್ರೆ ನಿಮ್ಗೆ ಲಾಭ ಜಾಸ್ತಿ ಕಾಣಲ್ಲ. ಕನಿಷ್ಠ ತಿಂಗಳಿಗೊಂದ್ಸರಿ ತಿಂಗಳಿಗೊಂದ್ಸಲ ಹಾಕ್ತಾ ಇರ್ಬೇಕು ಬೆಳೆ ಇರ್ಲಿ ಇಲ್ದೇ ಇರ್ಲಿ, ಫಲವತ್ತತೆ ಹೆಚ್ಚಾಗಲಿಕ್ಕೆ ಅದೇ ಕಾರಣ. ಫಲವತ್ತತೆ ಹೆಚ್ಚಿಗೆ ಮಾಡೋದಂದ್ರೆ ಬ್ಯಾಂಕ್ ಡೆಪಾಸಿಟ್ ಇದ್ದಂಗೆ ಲೆಕ್ಕ. ಅದು ನಾವು ಬ್ಯಾಂಕ್ ಡೆಪಾಸಿಟ್ ನಾವು ಬಳಕೆ ಮಾಡ್ತೀವಿ ಮಾಡಲಿ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ, ಮುಂದೆ ಯಾವತ್ತೊಮ್ಮೆ ಉಪಯೋಗ ಆಗ್ತದೆ ಅಂತ ಹೇಳಿ, ಇದು ಅದೇ ರೀತಿ ಫಲವತ್ತತೆ ಹೆಚ್ಚಿಗೆ ಮಾಡಕ್ಕೆ ಉಪಯೋಗ ಮಾಡ್ತದೆ. ಮುಂದಿನ ವರ್ಷ 2 ವರ್ಷ 3 ವರ್ಷ ನಂತರ ಬೆಳೆ ನಮಗೆ ಖಂಡಿತವಾಗಿ ಬರ್ಬೇಕಾದ್ರೆ ಈ ರೀತಿ ಮಾಡಿದ್ರೆ ಅನುಕೂಲ. ಇವತ್ತು ಈ ಮಳೆ ಏರುಪೇರನ್ನು ನೋಡ್ತಾ ಇದೀವಿ, ಮತ್ತೆ ಹವಾಮಾನ ಒಂದು ವೈಪರೀತ್ಯ, ಮತ್ತೆ ಭೂಮಿ ಬಿಸಿಯಾಗುವಿಕೆ ಇಂಥವೆಲ್ಲ ಕೇಳ್ತಾ ಇದ್ವಿ, ಇದಕ್ಕೆ ಸಾವಯವ ಕೃಷಿ ಒಂದು ಉತ್ತರ ಅಂತ ತಾವು ಅಂದ್ಕೊಳ್ತೀರಾ? ಖಂಡಿತವಾಗಿ, ಯಾಕಂದ್ರೆ ಸಾವಯವ ಕೃಷಿ ಒಂದೇ ನಮ್ಮ ಒಂದು ಭವಿಷ್ಯದ ದೃಷ್ಟಿಯಿಂದ ನಿಂತಿರುವಂತಹ ಒಂದು ನೆಲೆಗಟ್ಟು, ಭರವಸೆ ನಮಗೆ. ಯಾಕಂದ್ರೆ ಬೇರೆ ಯಾವುದರಿಂದ ನಮಗೆ ಈ ಸುಸ್ಥಿರತೆ ಕಾಯ್ಕೊಳ್ಳಕ್ ಆಗಲ್ಲ, ಸಾವಯವ ಕೃಷಿಯಿಂದ ಮಾತ್ರ ನಮಗೆ ಸುಸ್ಥಿರತೆ ಕಾಯ್ಕೊಳ್ಳಕ್ ಸಾಧ್ಯತೆ. ಇದಕ್ಕೆ ಕಾರಣ ಏನಂದ್ರೆ ಸಾವಯವ ಕೃಷಿಯಿಂದ